ಕೋಟಿ ಕೋಟಿ ಲಾಟ್ರಿ ಬಂದಿದೆ ಅಂತಾರೆ, ಹೇ ಕೋಟಿ ಕೋಟಿ ಲಾಟ್ರಿ ಬಂದಿದೆ ಅಂತಾರೆ. ಹಾಗೆ ಇಮೇಲು SMS ಕಳಿಸ್ತಾರೆ, ಹಾಗೆ ಇಮೇಲು SMS ಕೊಡಿ ಅಂತ ಕೇಳ್ತಾರೆ. ಕೊಟ್ರೋ ಕೆಟ್ರಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ, ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಒಬ್ಬ ಆವಿಷ್ಕಾರಿ ಯುವ ಉದ್ಯಮಿ ಇದ್ದಾರೆ, ಗಿರೀಶ್ ಭದ್ರಗೊಂಡ ಅವರು. ಗಿರೀಶ್ ಅವರು ಸಾಮಾನ್ಯ ರಂಗ ಕಾಣಿಸಿದರೂ ಕೂಡ ಅವರು ಸಾಮಾನ್ಯರಲ್ಲ ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಅವರ ತಲೆಯೊಳಗ ಯಾವತ್ತೂ ಮಷೀನ್ಗಳನ್ನ ವಿನ್ಯಾಸಗೊಳಿಸುವಂತಹದ್ದು, ಮಷೀನ್ ಅನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ಅಂತಹ ಆಪ್ಗಳನ್ನ ಕೂಡ ಅವರು ನಮ್ಮ ರೈತರ ಚಟುವಟಿಕೆಗಳಿಗಾಗಿ ಅವರು ಬಿಡುಗಡೆ ಮಾಡಿದ್ದಾರೆ. ಅಂತಹ ಗಿರೀಶ್ ಅವರ ತಲೆಯೊಳಗ ಯಾವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಘಟಕವನ್ನ ವಿಜಯಪುರದೊಳಗ ಮಾಡಿಕೊಂಡಿದ್ದಾರೆ, ಇಲ್ಲಿ ತನಕ ಅನೇಕ ಯಂತ್ರಗಳನ್ನು. ಇವತ್ತಿನ ದಿವಸ ಕೇಳೋಣ ಯಾವ ರೀತಿಯಾಗಿ ಈ ಕ್ಷೇತ್ರದೊಳಗ ಅವರು ಬಂದ್ರು ಮತ್ತ ಯಾವ ಉದ್ದೇಶವನ್ನ ಇಟ್ಟುಕೊಂಡು ಅವರು ಈ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನ ಅವರಿಂದ ಕೇಳೋಣ. ಅದರ ಬಗ್ಗೆ ಕೂಡ ನಾವು ಮಾಹಿತಿ ಮಾಡಿಕೊಳ್ಳೋಣ. ಗಿರೀಶ್ ಭದ್ರಗೊಂಡ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ಅನೇಕ ಸಾಧನಗಳನ್ನ ಉಪಕರಣಗಳನ್ನ ಮಾಡಿದ್ದೀರಿ, ಅದೇ ರೀತಿಯಾಗಿ ಅನೇಕ ಆಪ್ಗಳನ್ನು ಕೂಡ ತಾವು ನಮ್ಮ ರೈತರ ಸಲುವಾಗಿ ಬಿಡುಗಡೆ ಮಾಡಿದ್ದೀರಿ. ಹಿಂಗೆಲ್ಲ ಮಾಡಬೇಕು ಅಂತಂದ್ರೆ ಸಾಕಷ್ಟು ಅಧ್ಯಯನ ಆಗಿರಬಹುದು ಅಥವಾ ಅನುಭವ ಆಗಿರಬಹುದು ಅಥವಾ ಟ್ರೈನಿಂಗ್ ಆಗಿರಬಹುದು, ಇಂಥವೆಲ್ಲ ಬೇಕಾಗ್ತದೆ. ಯಾವಾಗಿಂದ ಈ ಕೆಲಸ ಎಲ್ಲ ಶುರು ಮಾಡಿದ್ರಿ ನೀವು? ನಾನು ಹೈಸ್ಕೂಲಲ್ಲಿ ಇದ್ದಾಗ ಈ ತಂತ್ರಜ್ಞಾನ ಅಂದ್ರೆ ನನಗೆ ಬಹಳ ಆಸಕ್ತಿ. ಯಾವ ತರ ಅಡಿಕ್ಟ್ ಆಗಿದೆ ಅಂದ್ರೆ ತಂತ್ರಜ್ಞಾನದೊಳಗ ನಾನು ಕಲಿಬೇಕನ್ನೋದು ಹವ್ಯಾಸ. ಈ ರೇಡಿಯೋ ಟಿವಿ ಶಾಪ್ ಅಲ್ಲಿ ಹೋಗಿ ಕುತ್ಕೊಂಡು ಕೇಳ್ತೀವಿ ಅವೆಲ್ಲ ಯಾವ ತರ ಕೆಲಸ ಮಾಡ್ತಾವೆ, ಅವೆಲ್ಲ ಕಾಂಪೋನೆಂಟ್ ಹ್ಯಾಂಗ್ ಕೆಲಸ ಮಾಡ್ತಾವೆ, ಇದ್ರ ಬಗ್ಗೆ ತಿಳ್ಕೊಳ್ಳಲಿನೂ ಇತ್ತು ಆಸಕ್ತಿ. ಇದು ಆ ಸಂದರ್ಭದಾಗ ನಮಗೆ ಒಬ್ರು ಟೀಚರ್ ಒಂದು ಸಜೆಷನ್ ಕೊಟ್ರು, ಇಲೆಕ್ಟ್ರಾನಿಕ್ಸ್ ಫಾರ್ ಯು ಅಂತ ಒಂದು ಮ್ಯಾಗಜಿನ್ ಬರ್ತೈತಿ, ಅದನ್ನ ನೋಡು ಬರೇ ತಿಳ್ಕೊತಿದ್ದೆ. ಅವಾಗ ಆ ರಿಸೋರ್ಸ್ ಕಾಂಪೋನೆಂಟ್ ಸಿಗ್ತಿರ್ಲಿಲ್ಲ. ಇದು ಯಾವ ಕ್ಲಾಸ್ ಆಗಿದ್ದಾಗ? ಇದು ನಾನು ಅದೇ ಪ್ರೈಮರಿ ಮುಗಿಸಿ ಹೈಸ್ಕೂಲ್ಗೆ ಬರಬೇಕಾದ್ರೆ, ಸೆವೆಂತ್ ಇಂದ ಏಟ್ತ್ ಬರ್ಬೇಕಾದ್ರೆ ಆ ಕಾಲೇಜ್ ಹುಡುಗರಿಗೆಲ್ಲ ಪ್ರಾಜೆಕ್ಟ್ ಬೇಕಾಗ್ತಿದ್ದು. ಅವಾಗ ನಾವೇನ್ ಮಾಡ್ತಿದ್ದೆ, ಕೆಲವೊಂದು ಸಾಕಷ್ಟು ಸಣ್ಣ ಪುಟ್ಟ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡಿ ಆಮೇಲೆ ಸಣ್ಣ ಪುಟ್ಟ ಆಟೋಮೇಶನ್ ಅದೆಲ್ಲ ಮಾಡ್ತಿದ್ದೆ ಅವಾಗೆಲ್ಲ. ಹಂಗ್ ಮಾಡ್ತಾ ಮಾಡ್ತಾ ನನಗೆ ಇನ್ನೂ ಜಾಸ್ತಿ ಕಲಿಬೇಕನ್ನೋದು ಹವ್ಯಾಸ ಜಾಸ್ತಿ. ಅವಾಗ ನನಗೇನಿಸ್ತು, ಹೆಚ್ಚಿನ ಕಲಿಬೇಕಾದ್ರೆ ಇಲ್ಲಿ ಜಾಸ್ತಿ ಅಷ್ಟು ರಿಸೋರ್ಸ್, ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಉಳ್ಕೊಳಿಕ್ ವ್ಯವಸ್ಥೆ. ನಾನೇನು ಪ್ಲಾನ್ ಮಾಡಿದೆ, ಮೊದಲು ಯಾವುದೇ ಒಂದು ಸಣ್ಣ ಚಿಕ್ಕ ಉದ್ಯೋಗ ಶೇಖರ್ ಸಾಕಂತ ಹೇಳಿ 2004 ಬೆಂಗಳೂರಿಗೆ ಹೋದೆ. ಅದು ಒಂದ್ ಸೈಡ್ ಬಸ್ ಫೇರ್ ಮೇಲೆ ಹೋದವ್ ನಾನು, ಹೊಳೆ ರಿಟರ್ನ್ ಬರ್ಲಿಕ್ಕೆ ಬಸ್ ಫೇರ್ ಇರ್ಲಿ, ಉಳ್ಕೊಳಿಕ್ ಅಷ್ಟೇ ವಿಚಾರ ಮಾಡ್ತಿದ್ದೆ. ನಂತರ ಉದ್ಯೋಗ ಮಾಡಿ ಹೆಂಗ್ ಸಂಪಾದನೆ ಮಾಡಬೇಕು, ಹೆಂಗ್ ನೋಡ್ಬೇಕು, ಉಳ್ಕೊಳಕ್ ಒಂದ್ ಸ್ವಲ್ಪ ಜಾಗ, ಆಮೇಲೆ ಬದುಕಲಿಕ್ಕೆ ಊಟದ ವ್ಯವಸ್ಥೆ, ಇಷ್ಟ ನಾನು ಅಲ್ಲಿ ಎಲ್ಲ ತಿಳ್ಕೊಂಡು. ಈವನ್ ಹೋಟೆಲ್ ದರ್ಶಿಸೋದಕ್ಕೆ ಅಲ್ಲಿ ನಮ್ಮ ಯುನಿಕ್ನೆಸ್ ನೋಡ್ರಿ, ಮನುಷ್ಯ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಏನ್ ಬರ್ಬೇಕಾಗಿತ್ತಂದ್ರೆ ಒಂದು ಎಫರ್ಟ್, ಆಮೇಲೆ ಒಂದು ಯುನಿಕ್ನೆಸ್ ಅನ್ನೋದು ಬೇಕು, ನಮ್ಮಲ್ಲಿ ಏನ್ ಒಂದು ವಿಶೇಷತೆ ಅನ್ನೋದು ಅದನ್ನ ತೋರಿಸಿಕೊಡ್ಬೇಕು. ಆಮೇಲೆ ಅಷ್ಟೇ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದು, ಯಾಕಂದ್ರೆ ಅವಾಗ ಅಲ್ಲೇ ಇನ್ನೋವೇಟಿವ್ ಅನ್ನೋದು ಹೊರಗೆ. ಇದನ್ನ ಮಾಡ್ಕೊಂತ ಪ್ರಾಜೆಕ್ಟ್ ಮಾಡ್ಕೊಂತ ಆಗ್ಲಾರಂತ, ಅದು ಬೆಂಗಳೂರಂತ ದೊಡ್ಡ ಸಿಟಿಯಲ್ಲಿ, ಅಲ್ಲಿ ನಾನು ಪ್ರಾಜೆಕ್ಟ್ ಎಲ್ಲಾ ಕಲಿತು ಸಣ್ಣ ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡಿ ಆಮೇಲೆ ಹೊಸ ಹೊಸ ಐಡಿಯಾಗಳನ್ನು ಕೊಟ್ಟು ಆಮೇಲೆ ನಾನು ಕಡಿಮೆ ಎಜುಕೇಟ್ ಓದಿದ್ದೆ. ಎಲ್ಲಿ ತನಕ ನಾನು ಓದಿದ್ದು? SSLC ಮಾತ್ರ. ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಹೋದಾಗ ಅರೇಂಜ್ ಇಟ್ಕೊಂಡು ನಾನು ಬೆಂಗಳೂರು ಬಿಟ್ಟು ನಮ್ಮ ಮತ್ತೆ ಹೋಮ್ ಟೌನ್ ಬರಬೇಕಾದ್ರೆ ಅವಾಗ ಬರಬೇಕಾದ್ರೆ ನಾನು MNC ಕಂಪ್ನಿಗ R&D ಹೆಡ್ ಆಗಿ ವರ್ಕ್ ಮಾಡಿದ್ದೆ. ಮತ್ತೆ ನೀವು ಓದನ್ನ ಯಾಕೆ ಮುಂದುವರೆಸಲಿಲ್ಲ? ನಂದು ಮೇನ್ ಆಸೆ ಏನಿತ್ತು, ಇಸ್ರೋ ನಾಸಾದಂತ ದೊಡ್ಡ ದೊಡ್ಡ ಇದ್ರ ಕೆಲಸ ಮಾಡ್ಬೇಕು ಅಂದ್ರೆ ಬಹಳ ಆಸಕ್ತಿ ನನಗೆ ಅವಾಗಿಂದಾನೆ. ಅವಾಗ ಪ್ರೈಮರಿ ಹೈಸ್ಕೂಲ್ನಾಗ ಇದ್ದಾಗ ಅದು ಮುಂದೆ ಮನೆಯಲ್ಲಿ ತಾಯಿಗೆ ಆರಾಮಿಲ್ಲಾರ್ದ ಟೈಮ್ದಾಗ ಆಮೇಲೆ ಎಲ್ಲ ಮನಿ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತು, ಅವಾಗ ಬಡತನ ಜಾಸ್ತಿ, ಆಮೇಲೆ ಹೆಚ್ಚಿಗೆ ಓದಕ್ ಆಗ್ಲಿಲ್ಲ, ಹಿಂಗಾಗಿ ಆ ಡೈರೆಕ್ಷನ್ ನಂದು ಇದು ಆಯ್ತು. ಬಟ್ ನಾನೇನ್ ಅನ್ಕೊಂಡೆ, ಓದೇ ಇರ್ಬೋದು ಬಟ್ ಓದ್ ಮಾಡಬಹುದು, ಬಟ್ ಸೆಲ್ಫ್ ನಾಲೆಜ್ ಏನಾಗ್ತಂದ್ರೆ ನಾವೇ ಬೇರೆಯವ್ರಿಗೆ ಜಾಬ್ ಕೊಡ್ಬೋದಲ್ಲ ತಿಳ್ಕೊಂಡು ಆ ಉದ್ದೇಶ ಇಟ್ಕೊಂಡು ಆಮೇಲೆ ಮೆಕಾಟ್ರಾನಿಕ್ಸ್ ಮಾಡ್ತೀವಿ, ಮೆಕ್ಯಾನಿಕಲ್ ಡಿಸೈನ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟೇಷನ್ ಡಿಸೈನ್ ಮಾಡ್ತೀವಿ, ಇಷ್ಟೆಲ್ಲಕ್ಕೆ ಪಬ್ಲಿಕ್ಗೆ ಆಮೇಲೆ ಯಾವ ರೀತಿ ಅದರ ಔಟ್ಪುಟ್ ಬರಬೇಕು, ರೈತರಿಗೆ ಯಾವ ರೀತಿ ಹೆಲ್ಪ್ ಆಗಬೇಕು, ಅದರಿಂದ ಅವ್ರಿಗೆ ಯಾವ ತರ ಆದಾಯ ಆಗಬೇಕು, ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಕೆಲವೊಂದು ಹಲವಾರು ಪ್ರಾಡಕ್ಟ್ಗಳನ್ನ ಮಾಡಿ ರೈತರಿಗೆ ಕೊಡ್ತಾ ಇದೆ. ಅಡ್ಡಿಲ್ಲ, ಇಷ್ಟೆಲ್ಲ ಕಲಿಬೇಕು ಅಂತಂದ್ರ ಹೆಂಗ್ ಸಮಯ ಹೊಂದಿಸ್ಕೊಳ್ರಿ ಮತ್ತ ಸಂಪನ್ಮೂಲಗಳನ್ನ ನೀವು ಹೆಂಗ್ ಹೊಂದಿಸ್ತಾರೆ? ನಮಗೆ ಊಟ ಹಸಿವಿಕ್ಕಿಂತ ನಾಲೆಜ್ ಇರೋ ವ್ಯಕ್ತಿ ಜೊತೆ ಒಡನಾಟ ಇಟ್ಕೊಂಡು ಒಂದ್ ಹೊತ್ತು ಊಟ ಇರ್ಲಿಲ್ಲ ಅಂದ್ರೂ ನಡೀತದೆ, ಬಟ್ ನಾಲೆಜ್ ಇರೋ ವ್ಯಕ್ತಿಯ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದೇವತ್ತಂದ್ರೆ ಇದು ಊಟ ಒಂದ್ ಹೊತ್ತಕ್ಕೆ ಅಷ್ಟೇ ನಮ್ಮ ಹೊಟ್ಟೆ ತಣ್ಣನ್ ಮಾಡ್ತೈತಿ, ಬಟ್ ನಾಲೆಜ್ ಇರೋ ವ್ಯಕ್ತಿ ಜೊತೆ ನಾವು ಒನ್ ಅವರ್ ಕಳೆದೇವ್ ಅಂದ್ರೆ ಅದು ಅವ್ರದ್ದು ನಮ್ಮ ಮೇಲೆ ಪ್ರೇರಣೆ ಇದೆ, ಅವರು ಸಾಕಷ್ಟು ಹೇಳಿಕೊಟ್ಟಿದ್ದಾರೆ. ಆಮೇಲೆ ನನಗಿಂತ ಚಿಕ್ಕವರಿದ್ರು ಕೂಡ ಅವ್ರಿಗಿಂತ ಬಹಳ ಕಲ್ತಿದ್ದೀನಿ, ಯಾಕಂದ್ರೆ ಕಾಲೇಜಲ್ಲಿ ನನಗೆ ಥೆರಟಿಕಲ್ ನಾಲೆಜ್ ಇರ್ತಿರಲಿಲ್ಲ, ಪ್ರಾಕ್ಟಿಕಲ್ ನಾಲೆಜ್, ಬುಕ್ಸ್ಗಳನ್ನು ಓದ್ತಿದ್ದೆ, ಪ್ರಾಕ್ಟಿಕಲ್ ಮಾಡ್ತಿದ್ದೆ. ಆಮೇಲೆ ನನ್ನ ದುಡಿಮೆ ಎಲ್ಲ ಸಂಪಾದನೆ ಎಲ್ಲ ನಾನು ಆರ್ ಎಂಡಿಗೆ ದುಡ್ಡು ದುಡಿಬಹುದು, ಮನಿಗೆ ಹೆಲ್ಪ್ ಮಾಡಬಹುದು, ತಂದೆ ತಾಯಿಗೆ ಹೆಲ್ಪ್ ಮಾಡಬಹುದು ಅಂತ ಅಂತಿದ್ರು. ಬಟ್ ನಮಗೂ ಸಾಕಷ್ಟು ಬೇಜಾರಾಗ್ತಿತ್ತು ಹಂಗೆ ಜನರಂಗೆಲ್ಲ ಅನ್ನೋದ್ರ ಮೇಲೆ, ಯಾಕಂದ್ರೆ ಒಂದು ಪ್ರಾಡಕ್ಟ್ ಸಕ್ಸಸ್ ಆಗಬೇಕಾದ್ರೆ ಸುಮಾರು ಒಂದು 10-15 ಸರಿ ಫೇಲ್ ಆಗಿರ್ತೈತಿ. ತಗೊಂಡು ಇಲ್ಲಿವರೆಗೆ 263 ಇನೋವೇಟಿವ್ ಇನೋವೇಷನ್ ಮಾಡಿದ್ವಿ. ಓಹೋ, 263 ಆಗಬೇಕಾಗಿದೆ. ಆಮೇಲೆ ಅವು ಎಲ್ಲ ನಾವು ಕಾರ್ಯರೂಪಕ್ಕೆ ತಂದು 263 ನಾವು ಕಾರ್ಯರೂಪಕ್ಕೆ ತಂದು ಎಲ್ಲಾನು ನಾವು ಅಂದ್ರೆ ನಾನೇನ್ ಮಾಡ್ತಿದ್ದೆ, ಒಂದು ಪ್ರಾಜೆಕ್ಟ್ ಮಾಡಿ ಸಕ್ಸಸ್ ಮಾಡೋದು, ಸಕ್ಸಸ್ ಆಗಿ ರೆಡಿ ಆಯ್ತು ನಮಗೆ ಕಾನ್ಫಿಡೆನ್ಸ್, ಹಿಂಗ್ ಮಾಡ್ತಿದ್ದೇವ್ ನಾವು. ಯಾಕಂದ್ರೆ ನಾವು 263 ಅಷ್ಟು ಪ್ರಾಜೆಕ್ಟ್ ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಬಟ್ ಇವಾಗ ನಾವು ಈಗ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ಈಗ ಹಾರ್ಡ್ವೇರ್ ಟೆಸ್ಟಿಂಗ್ ಮಾಡೋದಾಗಿರ್ಬೋದು, ಇದ್ರಲ್ಲಿ ನಾವು ಇನ್ವೆಸ್ಟ್ ಮಾಡಿಲ್ಲ. ಹಿಂಗಾಗಿ ಅದು ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಪರಿಹಾರ ಎಲ್ಲದಕ್ಕೂ ಇದ್ದೇ ಇರ್ತೈತಿ, ಬಟ್ ಆ ಪರಿಹಾರ ಯಾವ ಮಾರ್ಗದಿಂದ ಮಾಡಬೇಕು ಅನ್ನೋದೊಂದು ಆಲೋಚನೆ ಮಾಡಿದಾಗ ಪ್ರಾಜೆಕ್ಟ್ ಆಟೋಮೆಟಿಕ್ಲಿ ಸಕ್ಸಸ್ ಆಗೋದು. ಅಂದ್ರೆ ಒಂದೇ ಸಮಸ್ಯೆಗೆ ನಾವು 4-5 ಪರಿಹಾರಗಳನ್ನು ಕೂಡ ಕಂಡ್ಕೋಬಹುದು. ನಿಮ್ದು ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ನಾಲೆಜ್ ಅನ್ನು ಗಳಿಸ್ಕೊಳ್ಳೋದು, ಜ್ಞಾನವನ್ನು ಗಳಿಸ್ಕೊಳ್ಳೋದು ಅಂತ ಹೇಳಿ. ಮುಂದೆ MNC ಒಳಗೆ ಜಾಯ್ನ್ ಆದ್ರಿ, ಬಹುರಾಷ್ಟ್ರೀಯ ಕಂಪನಿ ಒಳಗೆ ಜಾಯ್ನ್ ಆದ್ರಿ, ಅಲ್ಲೇ ಕೂಡ ತಾವು ಹೇಳೋ ಪ್ರಕಾರ R&D ಹೆಡ್ ಆದ್ರಿ ಕೂಡ AC ರೂಮ್ ಅಂದ್ರೆ ಸ್ವಲ್ಪ ಅಲರ್ಜಿ. ಆಮೇಲೆ ಇನ್ನೊಂದೇನಾಯ್ತಂದ್ರೆ ಅಲ್ಲಿ ಕಾರ್ಪೊರೇಟ್ ರೂಲ್ಸ್ ಇರ್ತಾವ ಕೆಲವೊಂದೆಲ್ಲ, ನಾವು ಬೇಸಿಕಲಿ ಬಿಜಾಪುರ ಈ ಕ್ಲೈಮೇಟಿಗೆ ಅಡ್ಜಸ್ಟ್ ಆದೋ, ಕ್ಷಣ ಆಗೋದು, ಆಮೇಲೆ AC ರೂಪ ಕೂತ್ರಕ್ಕೆ ಎಲ್ಲ ಸ್ಕಿನ್ಗೆಲ್ಲ ವೈಟ್ ಪ್ಯಾಚಸ್ ಬರೋದು, ಬ್ಯಾಕ್ ಪೇನ್ ಶುರು ಆಗೋದು, ಅಂದ್ರೆ ಕಂಪ್ಯೂಟರ್ ಮುಂದೆ ಕೂತ್ ಕಂಟಿನ್ಯೂ ವರ್ಕ್ ಮಾಡೋದಲ್ರಿ, ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ, 3 ಗಂಟೆಗೆ ಬ್ಯಾರ ಆತೇಳಿ ಬಂದೆ. ಇಲ್ಲಿ ಬಂದ ಮೇಲೆ ಅಲ್ಲಿದ್ದಂತ ಡಿಸೀಸ್ ಎಲ್ಲ ಮಾಯಾಗ್ಯಾವ, ನನ್ನ ಸ್ಕಿನ್ ಅಲರ್ಜಿ ಹೋಗಿದೆ, ಬ್ಯಾಕ್ ಪೇನ್ ಆಗ್ತೀನಿ, ರೈತರು ತಿರುಗಾಡ್ತೀನಿ. ಆಮೇಲೆ ಈಗ ಮಿನಿಮಮ್ ನಾನು ಆಫೀಸ್ನಾಗ ಕೆಲಸ ಹೆಂಗ್ ಮಾಡ್ತೇನೆ, ನನಗೆ ಬ್ಯಾಸರ ಆಗುತ್ತೆ, ನಾನು ಆಫೀಸ್ ಬಿಟ್ಟು ಮನೆಗೆ ಹೋಗುದಿಲ್ಲ. ಆಮೇಲೆ ಆಫೀಸ್ ಬ್ಯಾಸರ ಆತಂದ್ರೆ ಮನೆಗೆ ಹೋಗಿರ್ತೀನಲ್ರಿ, ಮನ್ಯಾಗ ಒಂದು ಎನ್ವೈರ್ಮೆಂಟ್ ಬ್ಯಾರೆ ಮಾಡ್ಕೊಂಡಿರ್ತೀನಿ, ಯಾಕಂದ್ರೆ ಅಲ್ಲಿ ಬೇರೆ ಕೆಲಸ ಮಾಡ್ತೀನಿ ಮನೆ, ಅಲ್ಲಿ ಇವ ಪ್ರಾಡಕ್ಟ್ ಸಾಫ್ಟ್ವೇರ್ ಡೆವಲಪ್ ಆಗಿರ್ಬೋದು, ಆಮೇಲೆ ಅದನ್ನ ಹೆಂಗ್ ಪ್ರಮೋಟ್ ಕಲ್ತಿದ್ದೀನಿ ಅಂತಂದ್ರೆ, ಒಂದು ವರ್ಕ್ ನಮಗೆ ಬೇಜಾರಾತಂದ್ರೆ ಅದನ್ನ ನಾವು ಕಂಟಿನ್ಯೂ ಮಾಡಕ್ಕಾದ್ರೆ ಎಫಿಶಿಯನ್ಸಿ ಬರೋದಿಲ್ಲ. ಅವಾಗ ನಾವ್ ಏನ್ ಮಾಡ್ತೀವಿ, ಚೇಂಜ್ ಆಫ್ ವರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಚೇಂಜ್ ಆಫ್ ವರ್ಕ್ ಮಾಡ್ಕೊಂಡಾಗ ಏನಾಗ್ತೈತಿ, ಒಂದು ರಿಲ್ಯಾಕ್ಸೇಷನ್ ಸಿಗ್ತೈತಿ. ಆಮೇಲೆ ನೀವು ಬಿಜಾಪುರಕ್ಕೆ ಬಂದು ಒಂದು ಘಟಕವನ್ನ ಶುರು ಮಾಡಿದ್ರಿ, ಹೆಂಗ್ ಶುರು ಮಾಡಿದ್ರಿ ಅದಕ್ಕೆ ನಿಮ್ ಕಡೆ? ನಾನು ಇದು ನಂದು ಸ್ಟಾರ್ಟ್ಅಪ್, ಇದು 5ನೇ ಸ್ಟಾರ್ಟ್ಅಪ್ ಇದು. ಯಾಕಂದ್ರೆ ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ ಸಾಕಷ್ಟು ತೊಂದರೆಗಳು ಬಂದವು ನಮ್ಗೆ. ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ ಮೆಂಟರ್ಶಿಪ್ ಸಪೋರ್ಟ್, ಇದು 6ನೇದು ಮಾಡಿದ್ದು, ಒಂದೊಂದ್ರಿಲ್ಲ ಒಂದೊಂದು ಕಲ್ತಿದ್ದೀನಿ ನಾನು. ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಫೇಲ್ ಆಗಿದ್ದೀವಿ, ಅಥವಾ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಫೇಲ್ ಆಗಿದ್ದು, ಇನ್ನೋವೇಟಿವ್ ಅಲ್ಲಿ ಫೇಲ್ ಆಗಿದ್ದು, ಪಬ್ಲಿಕ್ ರೀಚ್ ಮಾಡಲ್ ಫೇಲ್ ಆಗಿದ್ದೀವಿ, ಹೀಗೆಲ್ಲ ಕಲ್ತು ಲಾಸ್ಟ್ ಇದು ನನಗೆ ಫಸ್ಟ್ ಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ನಮಗೆ ಭಾರಿ ಸಪೋರ್ಟ್ ಆಗಿದ್ದು. ನಮಗೆ ಒಂದು ಪಬ್ಲಿಕ್ ಅಲ್ಲಿ ಗುರುತಿಸ್ಕೊಳ್ಳಂಗ ಕ್ರಮದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಬ್ಲೈಂಡ್ ಫಾರ್ಮಿಂಗ್ ಟೆಕ್ನಾಲಜಿ ಅಂತೇಳಿ. ಅಂದ್ರೂ ಕೂಡ ವೈಜ್ಞಾನಿಕ ರೀತಿಯಲ್ಲಿ, ಅವ್ರಿಗೆ ಯಾವುದು ವಿಜುವಲೈಸೇಷನ್ ಇರಲ್ಲ, ಅವರು ಕೃಷಿ ಮಾಡಬೇಕು, ಅದು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಬೇಕು, ಅದಕ್ಕೆ ಬೇಕಾದಂತ ಟೆಕ್ನಾಲಜಿ ನಾವು ಡೆವಲಪ್ ಮಾಡ್ತೇವೆ. ಹೆಂಗಂದ್ರೆ ಅವರು ಕಣ್ ಕಾಣದೇ ಇರಬಹುದು, ಬಟ್ ಕಿವಿ ಕೇಳಿಸುತ್ತೆ. ಅವನ್ನ ಬಳಸ್ಕೊಂಡು ಯಾಕೆ ಟೆಕ್ನಾಲಜಿ ಮಾಡಿ ಅವರಿಗೆ ಕೃಷಿ ಮಾಡ್ಲಕ್ಕೆ ಅನುಕೂಲ ಆಗಬಾರ್ದು ಅಂತ ತಿಳ್ಕೊಂಡು ಅವ್ರಿಗೆಲ್ಲ ಒಂದು ವೆದರ್ ಸ್ಟೇಷನ್ ಹಾಕಿ ಇದನ್ನೆಲ್ಲ ನಾವಲ್ಲಿ ಪ್ರಾಯೋಗಿಕವಾಗಿ ಒಂದು ಎಕರೆ ಪ್ಲಾಟ್ ಅಲ್ಲಿ ಮಾಡಿ ತೋರಿಸ್ತೇವೆ. ಅದು 2018 ಕಾರ್ಯಕ್ರಮದಲ್ಲಿ ಆಯ್ತು, 2020 ಪ್ರಪಂಚದಲ್ಲೇ ಟಾಪ್ 5 ಇನೋವೇಷನ್ ಲಿಸ್ಟ್ ನಲ್ಲಿ ಬಂದ ಅದ್ರ ಮಂಜಾದು. ಅವಾಗ ನಾವು ಅಟ್ಲೀಸ್ಟ್ ಅದ್ರ ಮುಖಾಂತರ ಸ್ವಲ್ಪ ಹೆಲ್ಪ್ ಮಾಡಬಹುದಲ್ರಿ ಕೃಷಿಗೆ, ಕೃಷಿ ಮಾಡಬಹುದಲ್ಲ ವಯಸ್ಸಾಗಿಂದ. ಇನ್ನೊಂದೇನತ್ತಂದ್ರೆ ಸಂಬಂಧಗಳು ಹೆಂಗತ್ತಂದ್ರೆ ದುಡಿತಾ ಇದ್ದಾಗ ಸಂಬಂಧಗಳು ಚೆನ್ನಾಗಿರ್ತಾವ, ದುಡಿಮೆ ನಿಂತ ಮೇಲೆ ಸಂಬಂಧ ಹಾಳಾಗ್ತಾವ. ಅದಕ್ಕೆ ನಮ್ದು ಮೂಲ ಉದ್ದೇಶ ಏನಂದ್ರೆ ನಮ್ ಆಯುಷ್ ಇರುತ್ತೆ ಸಲುವಾಗಿ ತಾವೇನು ಮಾಡಿದ್ರಿ, ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿದ್ರಿ, ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ರಿಸ್ಪಾನ್ಸ್ ಜನರಿಂದ ಬಂತು ಅಂತೀರಿ ನಿಮಗೆ? ಈಗ ದಿವ್ಯಾಂಗ ಚೇತನರು ಕೂಡ ಅದನ್ನ ಬಂದು ವೀಕ್ಷಣೆ ಮಾಡಿ ಕೂಡ ನಮ್ಮಲ್ಲಿ ಬಂದು ಒಂದು 8 ಜನ ಬಂದು ತರಬೇತಿನೂ ಕೊಡ್ಕೊಂಡು ಹೋಗಿದ್ದಾರೆ. ಅದನ್ನ ನಾವು ಯಾವ ರೀತಿ ಮಾಡಬೇಕು ಏನು ಅಂತಂತ ಸ್ಪರ್ಶ ಮಾಡಿ ನೋಡಿ ಅದರಿಂದ ಏನೇನು ಔಟ್ಪುಟ್ ಬರ್ತದೆ ಎಲ್ಲ ತಿಳ್ಕೊಂಡು ದಿವ್ಯಾಂಗರೇ ಹೇಳಿದಾರ ಈ ತರ ನಮ್ ಹೇಳಿ ದಿವ್ಯಾಂಗರೇ ಹೇಳಿದಾರೆ. ಹೌದಲ್ರಿ, ಯಾರಾದರೂ ಕೃಷಿ ಮಾಡ್ತಾ ಇದ್ದಾರೆ ಅಂತ ಅವರು? ಈ ಸದ ಕೆಲವೊಬ್ರು ಲ್ಯಾಂಡ್ ಇಲ್ಲ, ಕೆಲವೊಬ್ರು ಲ್ಯಾಂಡ್ ಐತಿ, ಅವರೆಲ್ಲ ಪ್ಲಾನ್ ಮಾಡ್ಕೊಂತ ಇದ್ದಾರೆ. ಇನ್ ಫ್ಯೂಚರ್ ಅಲ್ಲಿ ನಾವು ಅವ್ರ ಕಡೆಯಿಂದ ಯಾಕೆ ದಿವ್ಯಾಂಗ ಕಡೆಯಿಂದ ವೈಜ್ಞಾನಿಕ ಕೃಷಿ ಮಾಡಿಸ್ತಾ ಇದೀವಿ ಅಂತಂದ್ರೆ, ಈ ಎಲ್ಲಾ ಅವಯವಗಳು ಇದ್ದವ್ರಿಗೂ ಒಂದ್ ಸ್ವಲ್ಪ ಅವೇರ್ನೆಸ್. ಅಭಿವೃದ್ಧಿ ಮಾಡಿದ್ದೀರಿ ರೈತರ ಸಲುವಾಗಿ, ಅವರ ಒಂದು ಕೃಷಿ ಬದುಕು ಸರಳ ಆಗಲಿ ಮತ್ತ ಅವರಿಗೆ ಸ್ಕೀಮ್ಗಳನ್ನು ಮಾಡಿದ್ದೀರಿ, ಹೆಂಗ ರೈತರು ಅದನ್ನ ಉಪಯೋಗ ತಗೊಳ್ತಾ ಇದ್ದಾರೆ ಹೇಳ್ತೀರಿ? ಈಗ ಮೊದಲನೇದಾಗಿ ಸೋಲಾರ್ ಪವರ್ ಮಲ್ಟಿ ಟಾಸ್ಕಿಂಗ್ ಡಿವೈಸ್ ಅಂತ ಮಾಡಿದ್ದೀವಿ. ಅಂದ್ರೆ ಸೋಲಾರ್ ಆಧಾರಿತದಿಂದ ಹಲವಾರು ನಾವು ಚಾರ್ಜ್ ಮಾಡಿದ್ರೆ ಆ ಚಾರ್ಜ್ ಇಂದ ನಾವು ಎಡಿ ಹೊಡಿಬಹುದು, ಆಮೇಲೆ ಹರಗಬಹುದು, ಸ್ಪ್ರೇ ಮಾಡಬಹುದು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ. ಇಷ್ಟೆಲ್ಲ ಇದು ಕೆಲಸ ಮಾಡ್ತೈತಿ. ಇದನ್ನ ನಾವು ಇನ್ನೊಂದು ರೈತರು ಈಗ ಒಂದು ಸಣ್ಣ ಟ್ರ್ಯಾಕ್ಟರ್ ತಗೊಂಡ್ರು ಕೂಡ ಅದಕ್ಕೆ ಫಿವಿಲ್ ಹಾಕ್ಬೇಕು, ಫಿವಿಲ್ ಹಾಕ್ಬೇಕು, ಹೊಲದಾಗ ಎಲ್ಲ ಆಕ್ಟಿವಿಟಿ ಕೆಲಸ ಮಾಡ್ತಾರೆ. ಆಮೇಲೆ ಏನು ಕೆಲಸ ಇಲ್ಲದೆ ಇರುವಾಗ ಅವಾಗ ಟ್ರ್ಯಾಕ್ಟರ್ ಏನು ಉಪಯೋಗ ಇಲ್ಲ. ಅವಾಗ ನಮ್ದು ಇದು ಸೋಲಾರ್ ಪವರ್ ಮಲ್ಟಿ ಟಾಸ್ಕ್ ಡಿವೈಸ್ ಏನ್ ಕೆಲಸ ಮಾಡ್ತಂದ್ರೆ, ಹೊಲದಲ್ಲಿ ಎಲ್ಲ ಕೆಲಸ ಇಲ್ಲಾರ್ದಾಗ ಅದನ್ನ ನಾವು ಮನೆಗೆ ಲೈಟಿಂಗ್ ಪರ್ಪಸ್, ಮನೆಗೆ ಎದಕ್ ಬೇಕಾದ್ ಬಳಸ್ಕೋಬಹುದು, ಅದಕ್ಕೂ ಯೂಸ್ ಆಗ್ತದೆ. ಅಂದ್ರೆ ಇದು ಖಾಲಿ ಇದ್ರೂ ಕೆಲಸ ಮಾಡ್ತೈತಿ. ಆಮೇಲೆ ಉಳಿದ ಟೈಮ್ದಾಗ ಇದಕ್ಕೆ ಯಾವ್ಯಾವ ಡಿವೈಸ್ ಕನೆಕ್ಟ್ ಮಾಡ್ಕೋಬಹುದು, ನೀವು ಬಿತ್ತೂದ್ ಕನೆಕ್ಟ್ ಮಾಡ್ಕೋಬಹುದು, ಹರಗೂದ್ ಕನೆಕ್ಟ್ ಮಾಡ್ಕೋಬಹುದು, ಟ್ರಾಲಿ ಕನೆಕ್ಟ್ ಮಾಡ್ಕೋಬಹುದು, ಸ್ಪ್ರೇ ಕನೆಕ್ಟ್ ಮಾಡ್ಕೋಬಹುದು. ಇದಕ್ಕೆ RKVY ರಫ್ತಾರ್ ಸ್ಕೀಮ್ ದಿಂದ ಫ್ರೀ ಸೀಡ್ ಸ್ಟೇಜ್ ಗ್ರಾಂಟ್ ಕೂಡ ಕೊಟ್ಟಿದ್ದಾರೆ. ಆ ಗ್ರಾಂಟ್ ದಿಂದಾನೇ ನಾವು ಇದನ್ನು ಡೆವಲಪ್ ಮಾಡಿದ್ದೀವಿ. ಈಗ ಇದರಲ್ಲೇ ಇನ್ನೂ ಹಲವಾರು ಇಂಪ್ಲಿಮೆಂಟ್ಸ್ ಗಳು. ಒಟ್ ಬಿತ್ತುದಂದ್ರೆ ಪ್ರೆಸಿಷನ್ ಸರ್, ನಾವು ಡಿಸ್ಟೆನ್ಸ್ ಇಲ್ಲೇ ಸೆಟ್ ಮಾಡಿಬಿಡೋದು, ಎಷ್ಟು ಡಿಸ್ಟೆನ್ಸ್ ಕಾಳು ಬಿಡಬೇಕು, ಯಾವ ಡೈರೆಕ್ಷನ್ ಅಲ್ಲಿ ಬಿಡಬೇಕು, ಎಷ್ಟು ಡೆಪ್ತ್ ಬಿಡಬೇಕು, ಅಂದ್ರೆ ಎಲ್ಲಾ ಸೆನ್ಸರ್ ಆಧಾರಿತ ಮೇಲೆ ಕೆಲಸ ಮಾಡ್ತೈತೆ. ಇನ್ ಫ್ಯೂಚರ್ ಇರೋದೆ ನಾವು ಬರೇ ಮಾತಿದ್ರೆ ಬೇರೆ ಕಂಟ್ರಿ ಇಸ್ರೇಲ್ ಅಂತೀವಿ, ಜಪಾನ್ ಅಂತೀವಿ, ಇದು ಅಂತೀವಿ, ಬಟ್ ಹಂಗ ವೈಜ್ಞಾನಿಕ ಅನ್ನಲ್ಲ. ಹಿತ್ತಲ್ ಗಿಡ ಮದ್ದಲ್ಲ, ನಮ್ಮಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಅದಕ್ಕೆ ವ್ಯಾಲ್ಯೂ ಇರಲ್ಲ, ಬೇರೆ ಟೆಕ್ನಾಲಜಿಗೆ ನಾವು ಮಾರು ಹೋಗ್ತೀವಿ. ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಬೇಕಾದಂತ ಟೆಕ್ನಾಲಜಿ ನಾವು ಡೆವಲಪ್. ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಸಾಯಿಲ್ ಸ್ಟ್ಯಾಂಡರ್ಡ್ ಇದೆ, ಪ್ರತಿ 200 ಕಿಲೋಮೀಟರ್ಗೆ ವೆದರ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ, ಸಾಕಷ್ಟು ಬೆಳಿಬಹುದು ನಾವು. ಬಟ್ ನಮಗೆ ಬರೇ ಸಿಂಪಲ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ರಿಕ್ವೈರ್ಮೆಂಟ್ ಐತಿ. ಅದನ್ನ ಮಲ್ಟಿ ಟಾಸ್ಕಿಂಗ್ ಡಿವೈಸ್ ಏನದಲ್ಲ, ಇದಕ್ಕೆ ಎಷ್ಟು ಖರ್ಚಾಯ್ತು ನೀವು ತಯಾರು ಮಾಡಬೇಕಾದ್ರೆ? ನಮಗೆ ಟೋಟಲ್ ಒಂದ್ ಮಷಿನ್ ಕಾಸ್ಟ್ ನಮಗೆ ರೆಡಿ ಮಾಡ್ಲಿಕ್ಕೆ ಇಲ್ಲಿ ತನಕ ಒಂದ್ 180,000 ರೂಪೀಸ್ ಬರ್ತೈತಿ ಆಲ್ ಇಂಪ್ಲಿಮೆಂಟ್ಸ್ ಅದೆಲ್ಲ. ಬಟ್ ಇದು ನಾವು ಒಂದೇ ಮಾಡಿದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತೈತಿ. ಫಸ್ಟ್ ಇಂಪ್ಲಿಮೆಂಟ್ ಎಲ್ಲ ಇಂಪ್ಲಿಮೆಂಟ್ ಸಮೇತ ಸೇರಿ ರೈತರಿಗೆ ಶೂ ಆಗಿ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಐತಿ. ಇದಲ್ಲದೆ ಮತ್ತೆ ಬೇರೆ ಬೇರೆ ಮಷಿನ್ ಗಳನ್ನು ಕೂಡ ತಾವು ಮಾಡಿರಿ? ಹಾ ಸರ್, ಇನ್ನೊಂದು ಸಿಕ್ವೆನ್ಸರ್ ಟೈಮರ್ ಅಂತ ಹೇಳಿ ಮಾಡಿದೆ. ಅದು ಯಾವ ತರ ಕೆಲಸ ಮಾಡ್ತೀವಿ, ಈಗ ರೈತರು ಈಗ ಹೊಲದಲ್ಲಿ ಈಗ ಒಂದ್ ಬೆಳೆಗೆ ನೀರ್ ಹಾಯಿಸಬೇಕಾಗಿರ್ತೈತಿ, ನಿಗದಿತ ಪ್ರಮಾಣದಲ್ಲಿ ನೀರ್ ಹಾಯಿಸಬೇಕು. ಈಗ ನಾನು ಆಟೋ ಸ್ಟಾರ್ಟರ್ ಏನ್ ಕೆಲಸ ಮಾಡ್ತೈತಿ, ಕರೆಂಟ್ ಬಂದಾಗ ಆನ್ ಮಾಡ್ತೈತಿ, ಕರೆಂಟ್ ಹೋದಾಗ ಆಫ್ ಮಾಡ್ತೈತಿ ಅಷ್ಟೇ. ಆಗ ರೈತರಿಗೆ ಬೇಕಾಯ್ತು ನಾನು ಒಂದ್ ತಾಸು ನೀರ್ ಬೇಕಾದ್ರೆ ಒಂದ್ ತಾಸು ಆನ್ ಮಾಡಿ ಆಫ್ ಮಾಡಿಬಿಡ್ಬೇಕು ಮೋಟರ್. ಅವಾಗ ಏನಾಗ್ತೈತಿ, ಇದು ಸಿಕ್ವೆನ್ಸರ್ ಟೈಮರ್ ವಿಶೇಷತೆ ಅಂತಂದ್ರೆ, ಈಗ ಕರೆಂಟ್ ಬಂತು, ಸೀಕ್ವೆನ್ಸಿಯಲ್ ಟೈಮರ್ ಮೇಲೆ ಆನ್ ಆಯ್ತು ಮೋಟರ್, ಒಂದ್ 15 ನಿಮಿಷ ರನ್ ಆಯ್ತು, ಆಮೇಲೆ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿ ಮುಂದೆ ಅರ್ಧ ತಾಸು ಬಿಟ್ಟು ಕರೆಂಟ್ ಬರ್ತೈತಿ, ಅವಾಗ ಏನ್ ಮಾಡ್ತೈತಿ ಶೇಷತೆ ಆಯ್ತಂದ್ರೆ, ಅಂದ್ರೆ ನಿಖರವಾಗಿ ನೀರು ಉಣಸ್ಲಾಕೆ ಇದು ಬಹಳ ಅನುಕೂಲ ಆಗ್ತೈತಿ. ಈಗ ನಾವು ಒಂದ್ ತಾಸು ಬಿಡ್ಬೇಕಂದ್ರೆ ಅಷ್ಟೇ ಅದು ಬಿಡ್ತದ, ಅಷ್ಟೇ ಬಿಡ್ತದ, ಎಷ್ಟು ಸರ್ತಾರೆ ಕರೆಂಟ್ ಹೋಗಿ. ಈ ಟಾಸ್ಕ್ ರಿಪೀಟ್ ಆಗ್ಬೇಕಾದ್ರೆ ಆಫ್ಟರ್ 24 ಅವರ್ಸ್ ಅದು ಕಡಿಮೆ ಇಡಬಹುದು, ಆತರ ಎಲ್ಲ ಸೆಟ್ ಮಾಡಿಬಿಟ್ರೆ ಅಂದ್ರೆ ಸ್ವಯಂಚಾಲಿತ ಅದ್ರ ಪಡೆ ಅದು ಕೆಲಸ ಮಾಡ್ತೈತಿ. ನಾವು ಮೈಂಡ್ ನಾಗ ಏನ್ ಯಾವ ಬೆಳೆ ಎಷ್ಟು ಬಿಡ್ಬೇಕು ಅನ್ಕೊಂಡಿರ್ತೀವಿ, ಎಷ್ಟು ರಿಕ್ವೈರ್ಮೆಂಟ್ ಅದ ಅನ್ಕೊಂಡಿರ್ತೀವಲ್ಲ, ಅದ್ರ ಇದ್ರಲ್ಲಿ ನಾವು ಸೆಟ್ ಮಾಡಿಬಿಟ್ರೆ ಆತರ ಕೆಲಸ ಮಾಡ್ತೀವಿ. ಅದು ಕೆಲಸ ಮಾಡುವಾಗ ಸಹಿತ ನಾವು ಹೆಚ್ಚು ಕಡಿಮೆ ಮಾಡಬಹುದು ಟೈಮ್ ಮಾಡಬಹುದು. ಬಹಳ ಅನುಕೂಲ ಆದಂತಹ ಒಂದ್ ಮತ್ತೆ ಇದು ಒಂದ್ ಸಲ ಹಚ್ಚಿ ಬಿಟ್ರೆ ನಿಶ್ಚಿಂತ ಆಗಿಬಿಡ್ತದೆ. ಆಮೇಲೆ ಇದ್ರಲ್ಲಿ ಇನ್ನೊಂದ್ ಏನ್ ವಿಶೇಷತೆ ಅಂತಂದ್ರೆ ಇದು ಪ್ರೊಟೆಕ್ಷನ್ ಮಾಡ್ತೀವಿ. ಆಮೇಲೆ ಇದ್ರ ನಂತರ ಬೋರ್ವೆಲ್ ಸ್ಕ್ಯಾನರ್ ಅಂತ ಒಂದು ಡಿವೈಸ್ ಮಾಡಿದೆ. ಇದು 2015 ರಾಷ್ಟ್ರಪತಿಯವರ ಕಡೆಯಿಂದ ಅವಾರ್ಡ್ ಸಿಗ್ತದೆ. ನೀರ್ ಬಂದ ಅಂತ ಹೇಳಿ ಹೋಗಿರ್ತಾರ ಅವರು, ಅದನ್ನೇ ನಂಬ್ಕೊಂಡು ಅವ್ರು ಏನ್ ಮಾಡ್ತಾರ, ಹೈಯರ್ ಕೆಪಾಸಿಟಿ ತಂದು ಮೋಟರ್ ಬಿಡ್ತಾರ. ಮೋಟರ್ ಬಿಟ್ಟಿಂದ ಮುಂದೆ ಒಂದ್ 15 ದಿವಸ ತಿಂಗಳ ನಡೆದು ಬಂದಾಗ್ಬಿಡ್ತೈತಿ. ಹಿಂಗ್ ಬಂದಾದಾಗ ತುಂಬಾ ಲಾಸ್. ಅವಾಗ ನಾವು ಏನ್ರ ಒಂದ್ ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕಂತೇಳಿ ಸಾಕಷ್ಟು ಸೆನ್ಸರ್ ಕ್ಯಾಮ್ರಾ ತಗೊಂಡು ಸ್ಟಾರ್ಟ್ ಮಾಡಿದೇವಿ. ಭೂಮಿ ಒಳಗಡೆ ಎರಡ್ ತರ ಸೋರ್ಸ್ ಇರ್ತೈತಿ, ಸ್ಟಾಕ್ ವಾಟರ್ ಆಮೇಲೆ ರೆಗ್ಯುಲರ್ ಸೋರ್ಸ್ ವಾಟರ್. ಆಸ್ ಪರ್ ಅಕ್ವೆಫರ್ ಪ್ರೆಷರ್ ಮೆಜರ್ಮೆಂಟ್ ಮಾಡಿ ಅಲ್ಲಿ ಎಷ್ಟು ವಾಟರ್ ಸೋರ್ಸ್ ಇದೆ, ಅದು ರೆಗ್ಯುಲರ್ ಮೂಮೆಂಟ್ಸ್ ಐತು ಅಥವಾ ಸ್ಟಾಕ್ ಐತು ಅನ್ನೋದ್ರ ಮಾಹಿತಿ ಕೊಡ್ತೈತಿ. ಆ ಮಾಹಿತಿ ಆಧಾರದ ಮೇಲೆ ನಾವು ಎಷ್ಟು HP ಮೋಟರ್ ಬಿಡಬೇಕು, ಎಷ್ಟು ಡೆಪ್ತ್ ಬಿಡಬೇಕು. ಇದರಲ್ಲಿ ನಾವು ಹೊಸದೇನ್ ತಿಳ್ಕೊಂಡಿದ್ದಂದ್ರೆ, ಈ ಸ್ಕ್ಯಾನರ್ ಮುಖಾಂತರ ತಿಳ್ಕೊಂಡಿದ್ದಂದ್ರೆ, ಈ ನಮ್ಮ ವರ್ಷದಲ್ಲಿ ಒಂದು ನೀರಿನ ಡೈರೆಕ್ಷನ್ ಕೂಡ ಬದಲಾವಣೆ ಆಗ್ತೈತಿ. ಈಗ ಬೇಸಿಗೆ ಟೈಮ್ ಅಲ್ಲಿ ಒಂದು ಡೈರೆಕ್ಷನ್ ದಾಗ ಹರಿದ್ರೆ, ಮಳೆಗಾಲ ಟೈಮ್ದಾಗ ಒಂದು ಡೈರೆಕ್ಷನ್ ಇರ್ತೈತಿ. ಅಂದ್ರೆ ನೆಲದೊಳಗೆ ವಿರುದ್ಧ ದಿಕ್ಕಿನೊಳಗೆ ಹರಿತಾ ಇರ್ತದ ನೀರು? ಹೌದ್ರಿ, ವಿರುದ್ಧ ದಿಕ್ಕಿನಾಗ ಹರಿತಿರ್ತೈತಿ. ಅವೇ ರೂಟ್ಸೇ ಬೇರೆ ಇರ್ತಾವ, ಬೇಸಿಗೆಲ್ ಹರಿತಕ್ಕಂತ ರೂಟ್ಸೇ ಬೇರೆ ಇರ್ತಾವ. ಈಗ ಈ ಸ್ಕ್ಯಾನರ್ ದಿಂದ ಹೆಂಗ ಅನುಕೂಲ ಆಗ್ತದಂತೀರಿ ಅವ್ರಿಗೆ? ಈಗ ನೋಡ್ರಿ, ಈಗ ಹೊಸದಾಗಿ ಒಂದು ಬೋರ್ ಕೊರ್ಸಿದ್ರು, ಮೋಟ್ರಿ ಬಿಡೋಕಿನ ಮುಂಚೆ ನಾವು ಸ್ಕ್ಯಾನ್ ಮಾಡ್ತೀವಿ. ಫಸ್ಟ್ ಇದು ಸ್ಟಾಕ್ ವಾಟರ್ ಐತೋ ಅಥವಾ ರೆಗ್ಯುಲರ್ ಸೋರ್ಸ್ ಐತೋ ಅಂತ ಐಡೆಂಟಿಫೈ ಮಾಡ್ತೀವಿ. ಸ್ಟಾಕ್ ವಾಟರ್ ಇತ್ತಂದ್ರೆ ಇದು ಎಷ್ಟು ದಿವಸ ನಡೀಬಹುದು, ಬಟ್ ಅಲ್ಲಿ ನೀವು ಮೋಟರ್ ಬಿಟ್ಟು ತೆಗೆದಾಗ ಸ್ಟಾಕ್ ವಾಟರ್ ಖಾಲಿ ಆಗುತ್ತಾನೆ, ಸ್ಪೀಡ್ ಅಲ್ಲಿ ಹೋಗಿತೈತೆ. ಸ್ಟಾಕ್ ವಾಟರ್ ಖಾಲಿ ಆಗಿಂದ ಡ್ರಾಪ್ ಇನ್ನೊಂದು ಸರ್ತಿ ನಾವು ಸ್ಕ್ಯಾನ್ ಮಾಡಿ ಆ ಬರೋ ಡ್ರಾಪ್ ವಾಟರ್ ಸೋರ್ಸ್ ಪರ್ಸೆಂಟೇಜ್ ಎಷ್ಟೈತಿ ಅದಕ್ಕೆ ಅನುಗುಣವಾದಂಗೆ ಲಾಸ್ ಬರ್ಡನ್ ಕೂಡ ಕಡಿಮೆ ಮಾಡಬಹುದು ರೈತರಿಗೆ. ಅಂದ್ರೆ ಮೂಲ ಎಲ್ಲದ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗ್ತದೆ. ಈ ಮೇಲೆ ವಾಟರ್ ಫ್ಲೋ ಆಫ್ ಡೈರೆಕ್ಷನ್ ಚೆಕ್ ಮಾಡ್ತೀವಿ, ವಾಟರ್ ಟೆಂಪರೇಚರ್ ಚೆಕ್ ಮಾಡ್ತೀವಿ, ಬೋರ್ವೆಲ್ ಡೆಪ್ತ್ ಚೆಕ್ ಮಾಡ್ತೀವಿ, ನೀರು ಬರಾತೈತಿ, ನಾರ್ತ್ ಇಂದ ಬರಾತದ, ಸೌತ್ ಸೈಡ್ ಇಂದ ಬರಾತದ, ಇದನ್ನ ಐಡೆಂಟಿಫೈ ಮಾಡ್ತೀವಿ. ಯಾಕಂದ್ರೆ ಇದು ದಿಕ್ ಬಹಳ ಇಂಪಾರ್ಟೆಂಟ್. ಹೌದಲ್ಲ, ಯಾಕೆ ನಾವು ದಿಕ್ ಇಂಪಾರ್ಟೆಂಟ್ ಅಂತಂದಾಗ, ಈಗ ನಾವು ಮಳೆಗಾಲದಾಗ ರೇನ್ ವಾಟರ್ ಹಾರ್ವೆಸ್ಟ್ ಐತಿ ಸಿಗ್ತೈತಿ. ಇಲ್ಲಿವರೆಗೆ ನಾವು ಒಂದ್ 300-400 ಬೋರ್ವೆಲ್ ಸ್ಕ್ಯಾನ್ ಮಾಡಿದೀವಿ. ಈಗ ತಾವು ಇದಲ್ಲದೆ ಈ ಸೋಲಾರ್ ಲೈಟ್ ರ್ಯಾಪ್ ಏನು ಅಂತೀವಿ ಅದನ್ನು ಕೂಡ ಮಾಡಿರಿ. ಅದರ ಜೊತೆಗೆ ಕಡಲೆ ಮೀನಿಗೆ ಒಂದು ಆಹಾರ ಕೊಡುವಂತಹ ಒಂದು ಸಾಧನ ಅದನ್ನು ಕೂಡ ಮಾಡಿರಿ. ನೀರಾವರಿ ಮ್ಯಾನೇಜ್ಮೆಂಟ್ ರಿಪ್ಲೇರ್ ಅಂತ ಒಂದು ಡಿವೈಸ್ ಮಾಡಿದೀವಿ. ಬರ್ಡ್ ರಿಪ್ಲೇರ್ ಏನ್ ಕೆಲಸ ಮಾಡ್ತಂದ್ರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬರ್ಡ್ಸ್ ಬಹಳದ ಸಹಾಯ ಕೂಡ ಸಿಕ್ಕಿತ್ತು. ಅದೇ ಡಿವೈಸ್ ಅಲ್ಲಿ ನಾವ್ ಏನ್ ಮಾಡಿದೀವಿ, ಸೋಲಾರ್ ಸೆನ್ಸರ್ ಟ್ರ್ಯಾಪ್ ಆಡ್ ಮಾಡಿದೀವಿ. ಅದು ಒಂದೇ ಡಿವೈಸ್ ಮಲ್ಟಿ ಟಾಸ್ಕ್ ವರ್ಕ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಸೋಲಾರ್ ಪವರ್ ನಿಪ್ಪಿಂಗ್ ಮಷಿನ್. ಇದು ನಿಪ್ಪಿಂಗ್ ಮಷೀನ್ ಕೂಡ ಏನಂದ್ರೆ ಸಾಕಷ್ಟು ಈ ಕಡಲೆಯಲ್ಲಿ ಒಂದು ಸಮಸ್ಯೆ, ಅದಕ್ಕೆ ನಾವೇನ್ ಮಾಡಿದೀವಿ ಕಡಲೆ ಕುಡಿ ಚುಟ್ಟುದು ಒಂದು ಸೋಲಾರ್ ಆಧಾರಿತ ಮಾಡ್ಬೇಕಂತ ಹೇಳಿ ಒಂದು 3 ವರ್ಷದಿಂದ ಹಿಂದೆ ಸ್ಟಾರ್ಟ್ ಮಾಡಿದೀವಿ. ಸಕ್ಸಸ್ ಆಗಿಂದ ಇವನ್ನ ಧಾರವಾಡ, ಬೆಳಗಾವಿ ಎಲ್ಲಾ ಕೃಷಿ ಇಲಾಖೆಗಳಿಗೆ ಒಂದು ಮಷೀನ್ ಇಂದ ಪರ್ ಡೇ ಸೀಸನ್ ಅಲ್ಲಿ ರೈತರು ಕೂಡ 3 ಎಕರೆ ಕಡಲೆ ಪಲ್ಲೆ ಹುಡಿಬಹುದು. ಆಮೇಲೆ ಸೆನ್ಸರ್ ಬೇಸ್ಡ್ ವಾಟರ್ ಮ್ಯಾನೇಜ್ಮೆಂಟ್. ಈ ಸೆನ್ಸರ್ ಬೇಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ರೈತರಿಗೆ ಮಾಡಿದ್ರು ಕೂಡ ಯಾವ್ದಕ್ಕೆ ಎಷ್ಟು ಪ್ರಮಾಣ ನೀರು ಬಿಡಬೇಕು ಅನ್ನೋದು ಗುರುತಾಗ ಎಕ್ಸೆಸರಿ ಹಾಕ್ತಾರೆ ಇಲ್ಲ ಕಡಿಮೆ ಬರಕ್ ಸ್ಟಾರ್ಟ್ ಆಗ್ತೈತಿ. ಪ್ರತಿಯೊಂದನ್ನು ಸಮಸ್ಯೆ, ಯಾಕಂದ್ರೆ ನಾವು ಯಾವಾಗ ಕ್ಯಾಲ್ಕುಲೇಷನ್ ದಾಗಿರ್ತೀವಿ, ಯಾವಾಗ ಕರೆಕ್ಟ್ ಪ್ರಮಾಣದಾಗ ಇರ್ತೀವಿ, ಅವಾಗ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗ್ತೈತಿ. ಅದು ಆಕ್ಚುಲಿ ನಾವ ತಪ್ಪು ಮಾಡ್ತಾ ಇದೀವಿ, ಅದು ಪ್ರಾಯೋಗಿಕವಾಗಿ ಮಾಡ್ತಾ ಇದೀವಿ, IFS ಮಾಡೆಲ್ಗಳು ಕೂಡ ಮಾಡ್ತಾ ಇದೀವಿ. ಆಮೇಲೆ ಅದ್ರ ಜೊತೆಗೆ ಒಂದು ವೆದರ್ ಸ್ಟೇಷನ್ ಅಷ್ಟೈತಿ, ಆಮೇಲೆ ಸನ್ಲೈಟ್ ಲೈಟ್ ಅಪಾಚರ್ ಎಷ್ಟೈತಿ, ಆಮೇಲೆ ಇಷ್ಟೆಲ್ಲಾ ಏನಾಗ್ತೈತಿ ರೆಕಾರ್ಡ್ ಮಾಡ್ಕೋತಿರ್ತೈತಿ. ಆಮೇಲೆ ನಾವು ಎಷ್ಟು ಟೆಂಪರೇಚರ್ ಇದ್ದಾಗ ಎಷ್ಟು ಪ್ರಮಾಣ ನೀರು ಬಿಡಬೇಕು, ಆ ವೆದರ್ ಸ್ಟೇಷನ್ ಬಲ್ಲಿ ಮುಂದೆ ನಿಂತ್ರೆ ಅದು ರಿಪೋರ್ಟ್ ಹೇಳ್ಬಿಡೋದು ಧ್ವನಿ ರೂಪದ, ಇಷ್ಟು ಟೆಂಪರೇಚರ್ ಅದ, ಇಷ್ಟು ಹ್ಯುಮಿಡಿಟಿ ಅದ, ಆಮೇಲೆ ಇಷ್ಟು ಸನ್ಲೈಟ್ ಅದ, ಇಷ್ಟು ಮಾಯಿಶ್ಚರ್ ಐತಿ, ಇಷ್ಟು ಬಿಡಬೇಕಾಗ್ತದ ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಇಂತಹ ಮಷೀನ್ಗಳನ್ನು ಉಪಯೋಗ ಮಾಡ್ತಾ ಇದ್ದಾರಂತೀರಿ. ಇನ್ನೊಂದು ವಿಷಯ ಹೇಳ್ತೇನೆ, ಇಲ್ಲಿ ಜನ ರೈತರು ಬಳಸೋದು ಬಹಳ ಕಡಿಮೆ. ಎಲ್ಲಾ ತರ ರಿಸೋರ್ಸ್ ನಮ್ಮಲ್ಲಿ ಐತೆ, ರಿಸೋರ್ಸ್ ಐತೆ ತಿಳ್ಕೊಂಡು ಅದೊಂದು ಸೆನ್ಸರ್ ಇಟ್ಕೊಂಡ್ರೆ ಸಾಕ್ರಿ ಸರ್, ಅದ್ರ ಕಾಸ್ಟು ಇಲ್ಲ, ಒಂದು ಹೈಟೆಕ್ ಟಾರ್ಚ್ ಕಿಮ್ಮತ್ ಏನಿರ್ತದಲ್ಲ ಅಷ್ಟೇ ಇರ್ತೈತದ. ಈಗ ಇಷ್ಟೆಲ್ಲ ನೀವು ಮಷೀನ್ಗಳನ್ನ ವಿನ್ಯಾಸ ಮಾಡಿರಿ, ರೈತರ ಸಮಸ್ಯೆಗಳು ಕೂಡ ದಿನಕ್ಕೆ ಹೆಚ್ಚಾಗ್ತಾನೆ ನಡೆದಾವ. ನಾವು ಇವತ್ತಿನ ದಿವಸ ನೋಡಿದ್ರೆ ರೈತರ ಸಮಸ್ಯೆಗಳು ದಿನ ಹೆಚ್ಚಾಗ್ತಾನೆ ಇರ್ತಾವ. ಇಂಥ ಒಂದು ಸಂದರ್ಭದೊಳಗ ನೀವು ಹೆಂಗ ಈಗ ಒಂದು ಮಷೀನ್ ಹೊಸದು ಮಾಡಬೇಕು ಅನ್ನುವಂತಹ ವಿಚಾರ ಬರಬೇಕು ಅಂತಂದ್ರೆ ನಿಮಗೆ ರೈತರ ಒಂದು ಯಾವ ರೀತಿ ಅದನ್ನ ನೀವು ನೋಡ್ರಿ, ರೈತರು ಈಗ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದೇದು ಈಗ ಸಾಕಷ್ಟು ಸಾಯಿಲ್ ಕೂಡ ವಾಟರ್ ಮಿಸ್ಮ್ಯಾನೇಜ್ಮೆಂಟ್ ಆಗಿ ಸಾಕಷ್ಟು ನಾಲೆಜ್ ಕೊರತೆನೂ ಇದೆ. ಆಮೇಲೆ ವಾಟರ್ ಸೋರ್ಸ್, ಅದಕ್ಕೆ ನಾವೇನ್ ಮಾಡಾತೀವಿ, ಈಗ ನಾವು ಯಾವ್ದೋ ಒಂದು ಇನೋವೇಷನ್ ರೈತರಿಗೆ ಸಂಬಂಧಪಟ್ಟಂತ ಇನೋವೇಷನ್ ಮಾಡಿದ್ರೆ ಸಡನ್ಲಿ ರೈತರು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ, ರೈತರಿಗೆ ಫಸ್ಟ್ ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ ಅಂತ ಅವರೇ ಹೇಳ್ತಾರೆ 4 ಮಂದಿಗೆ, ನಮ್ಗೆ ಇದು ಇದು ನೀಡದ, ಇದು ನನಗೆ ಬೇಕಂತ. ಇದೇ ತರನಾಗೆ ನಮ್ಮ ಇನೋವೇಷನ್ ಡೆವಲಪ್ ಆಗಿದ್ದು. ನೆಸೆಸಿಟೀಸ್ ಮದರ್ ಆಫ್ ಇನೋವೇಷನ್ ಅಂತಾರಲ್ರಿ, ಹಂಗ ಎಲ್ಲಿ ನೀಡದ ಎಲ್ಲಿ ಅವಶ್ಯಕತೆ ಐತಲ್ಲ. ನನಗೆ ಒಂದ್ ರೀತಿ ಆರೋಗ್ಯ ದೃಷ್ಟಿಯಿಂದ ನನಗೆ ಬಿಟ್ಟಿದ್ದು ಸರಿ ಅನಿಸ್ತೈತಿ, ನಂದಿಲ್ಲಿ ಆರೋಗ್ಯ ಸುಧಾರಿಸ ಐತಿ. ಆಮೇಲೆ ಇಲ್ಲಿ ರೈತರ ಜೊತೆ ಒಡನಾಟ ಜಾಸ್ತಿ ಆಗೈತಿ. ಈಗ ಎಲ್ಲರೂ ಮಾತೈತೆ ರಿಸೋರ್ಸ್ ಸೌಕರ್ಯ ಇದ್ದಾಗ ನಾವು ಹೈಡ್ರೋಪೋನಿಕ್ ವಿಚಾರ ಮಾಡ್ತೀವಿ, ನಮಗೆ ಸಿಂಪಲ್ ಟೆಕ್ನಾಲಜಿ ಆದ್ರೆ ಸಾಕು. ಅದಕ್ಕೆ ಬೆಳಿಬೇಕು, ವ್ಯಾಲ್ಯೂ ಎಡಿಷನ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಮಾಡಬೇಕು, ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಆಮೇಲೆ ಮತ್ತೆ ರೈತರಿಗೆ ಆ ಮೂಲಕ ನೆರವಾಗಬೇಕು ಅನ್ನುವಂತಹ ಒಂದು ದೊಡ್ಡ ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆಯನ್ನ ಉದ್ಯಮವನ್ನ ತಿಳ್ಕೊಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ ಅವರಿಗೆ? ನಮ್ದು ಕೃಷಿ ತರಂಗ ಅಂತ ಹೇಳಿ ಸಂಸ್ಥೆ ಇದೆ, ಅಲ್ಲಿ ಬಂದು ಭೇಟಿ ಆಗ್ಬೋದು. ಇಲ್ಲ ಅಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 9902131996 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಗಿರೀಶ್ ಭದ್ರಗೊಂಡವರೇ, ಇಲ್ಲಿ ತನಕ ನಮ್ಮ ಎಲ್ಲ ಇದ್ದೀವಿ. ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸರ್ಕಾರಿ ಸಹಾಯ ಮತ್ತು ಕೆವೈಸಿ ಅಪ್ಡೇಟ್ ಮಾಡುವ ಮೆಸೇಜ್ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್. ಅಂಗಾಂಗಗಳನ್ನ ದಾನ ಮಾಡ್ಬಿಡ್ತೀನಿ, ಹೇಳಿ ಎಲ್ಲಿ ಸಹಿ ಹಾಕ್ಬೇಕು? ತುಂಬಾ ಒಳ್ಳೆ ನಿರ್ಧಾರ ಅಮ್ಮ. ಅಪ್ಪನ ಯಾವ್ಯಾವ ಅಂಗಾಂಗಗಳು ಉಪಯೋಗಕ್ಕೆ ಬರುತ್ತೆ ಡಾಕ್ಟರ್? ಹೃದಯ, ಎರಡ್ ಕಿಡ್ನಿ, ಲಿವರ್, ಮೇಧೋಜೀರಕ, ಸಣ್ಣ ಕರಳು, ಶ್ವಾಸಕೋಶ, ಒಟ್ಟು 5 ಜನರ ಜೀವ ಉಳಿಸಬಹುದು. ಸಹಿ ಮಾಡಮ್ಮ, ಒಳ್ಳೆ ಕೆಲಸ. ಅಂಗಾಂಗ ದಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ 104 ಕರೆ. ಹುಟ್ಟಿದಾಗಿನಿಂದ 16 ತುಂಬುವವರೆಗೂ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ BCG, ಹೆಪಟೈಟಿಸ್ ಬಿ ಹಾಗೂ ಪೋಲಿಯೋ ಹನಿ, ಮಗುವಿಗೆ 1.5-2.5 ಹಾಗೂ ಮಲ ಹಾಗೂ ಮೆದುಳು ಜ್ವರ, 1.5-5 DPT, 10 ಮತ್ತು 16 TD ಲಸಿಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ